ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಈಗ ಕೇಳಿ, ಅಡಿಕೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಟಿಜಿ ಅವಿನಾಶ್ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ಡಾಕ್ಟರ್ ಅವಿನಾಶ್ ಅವರಿಗೆ. ನಮಸ್ತೆ ಸರ್. ಸರ್, ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಾಕಷ್ಟು ಪ್ರದೇಶದಲ್ಲಿ ಈ ಅಡಿಕೆ ಬೆಳೆ ಒಂದು ಪ್ರಮುಖ ಬೆಳೆ. ಸಾಕಷ್ಟು ರೈತರು ಅಡಿಕೆಯನ್ನು ಬೆಳೀತಿದ್ದಾರೆ. ಹೀಗೆ ಇತ್ತೀಚೆಗಂತೂ ಅಂದರೆ ಕಳೆದ ಕೆಲವು ವರ್ಷಗಳಿಂದ ಈ ಅಡಿಕೆ ಬೆಳೆಯೋದು ನಮ್ಮ ರೈತರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವತ್ತು ತಾವು ಈ ಅಡಿಕೆಯಲ್ಲಿ ಬರುವಂಥ ಪ್ರಮುಖ ಕೀಟಗಳು ಮತ್ತು ರೋಗಗಳು ಯಾವ್ಯಾವು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ರೈತರ ಜವಾಬ್ದಾರಿ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ತಾವು ಮಾಹಿತಿ ಮಾಡಿಕೊಡಿ. ಈಗ ತಮಗೆ ಮುಖ್ಯವಾಗಿ ಕೇಳೋದಾದರೆ ಅಡಿಕೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು? ನಮಸ್ತೆ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿ ಜಿ. ನಾನು ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ಕಾಗಿ ನೀವು ಹೇಳಿದಂತೆ ಅಡಿಕೆ ಬೆಳೆ ಈ ಭಾಗದಲ್ಲಿ ದಾವಣಗೆರೆ, ದುರ್ಗ ಮತ್ತು ಹಾವೇರಿ, ಈ ಕಡೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇಂಥ ಒಂದು ಏರಿಯಾಗಳಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಈ ಒಂದು ಏರಿಯಾ ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ರೈತರಿಗೆ ಈ ಒಂದು ಅಡಿಕೆ ಬೆಳೆ ಅತ್ಯಂತ ಒಂದು ಲಾಭದಾಯಕ ಒಂದು ಬೆಳೆಯಾಗಿದೆ ಮತ್ತು ಕಳೆದ 2-3 ವರ್ಷದಿಂದ ಸತತವಾಗಿ ಒಳ್ಳೆಯ ಒಂದು ಯೋಗ್ಯವಾದಂಥ ಒಂದು ಬೆಲೆ ಸಿಗ್ತಾ ಇದೆ. ಹಂಗಾಗಿ ರೈತ ಬಾಂಧವರೆಲ್ಲ ಈ ಒಂದು ಅಡಿಕೆ ಬೆಳೆ ಕಡೆಗೆ ಮುಖ ಮಾಡಿದ್ದಾರೆ. ಈ ಒಂದು ಅಡಿಕೆ ಬೆಳೆ ಬೆಳೆಯುವಾಗ ಅನೇಕ ರೋಗ ಮತ್ತು ಕೀಟಗಳು ಬರ್ತವೆ. ಸೊ ಇವತ್ತು ತಾವು ನನಗೆ ಹೇಳಿದಂತೆ ಅಡಿಕೆಯಲ್ಲಿ ಬರ್ತಕ್ಕಂತಹ ರೋಗ ಮತ್ತು ಕೀಟದ ಬಗ್ಗೆ ನಾನು ಸವಿವರವಾಗಿ ರೈತ ಬಾಂಧವರಿಗೆ ಯಾವ್ಯಾವ ಕೀಟಗಳು ಬರ್ತವೆ ಮತ್ತು ಅದನ್ನು ಯಾವ ರೀತಿಯಾಗಿ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಮತ್ತು ರೋಗ ಅಥವಾ ಕೀಟ ಲಕ್ಷಣ ಕಂಡ ಮೇಲೆ ಯಾವ ರೀತಿ ಅಂತಹ ನಾವು ಹತೋಟಿ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಅಡಿಕೆಗೆ ಬರ್ತಕ್ಕಂಥ ಕೀಟಗಳ ಬಗ್ಗೆ ಮಾತಾಡೋದಾದರೆ ಅದನ್ನು ನಾವು 2 ರೀತಿ ವಿಂಗಡಣೆ ಮಾಡ್ಬೋದು. ಒಂದನೆಯದಾಗಿ ಅಡಿಕೆ ಸಸಿಗೆ ಗಿಡಗಳಲ್ಲಿ ಬರ್ತಕ್ಕಂತಹ ಕೀಟಗಳು, ಸಸಿ ಗಿಡಗಳು ಅಂದರೆ 4 ವರ್ಷದ ಒಳಗೆ ಯಾವ್ಯಾವ ಕೀಟಗಳು ಬರ್ತವೆ ಅದ್ರ ಬಗ್ಗೆ, ಇನ್ನು 2ನೇದಾಗಿ 4 ವರ್ಷ ಆದ ನಂತರ ಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಗ್ಗೆ ನಾನು ಹೇಳಲು ಇಚ್ಛೆ ಪಡ್ತೇನೆ. ಸೊ ಈಗ ಮೊದಲನೇದಾಗಿ ಅಡಿಕೆ ಸಸಿಗಳು 4 ವರ್ಷದ ಒಳಗಡೆ ಇದ್ದಾಗ ಬರ್ತಕ್ಕಂಥ ಪ್ರಮುಖ ಕೀಟಗಳು ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ಸುಳಿತಿಗಣೆ, 2ನೇದಾಗಿ ನುಸಿ, 3ನೇ ಕೀಟವಾಗಿ ಈ ಶಲ್ಕ ಕೀಟ ಅಂತ ಕರಿತೀವಿ, ಸ್ಕೇಲ್ಸ್ ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಕೆಲವೊಮ್ಮೆ ವೈಟ್ ಫ್ಲೈಸ್ ಅಂತ ಏನು ಬಿಳಿ ನೋಣ ಅಂತ ಕರಿತೀವಿ, ಆ ಒಂದು ಬದೆಯೂ ಕೂಡ ಬಂದಿರೋದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿ ಅಡಿಕೆ ಗಿಡ 4 ವರ್ಷದ ಆದ ನಂತರ ಬರ್ತಕ್ಕಂಥ ಪ್ರಮುಖ ಕೀಟ ಯಾವುದ್ಯಾವುದಪ್ಪ ಅಂತಂದರೆ ನಮಗೆ ಒಮ್ಮೆ ಅಡಿಕೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಪ್ರಮುಖವಾಗಿ ಕಾಣಿಸಿಕೊಳ್ಳೋ ಕೀಟ ಯಾವುದು ಅಂತಂದರೆ ಇನ್ಫ್ಲಾರಸನ್ಸ್ ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ, ಅಂದರೆ ಹಿಂಗಾರು ತಿನ್ನುವಂತಹ ಹುಳು ಅಂತಂದು. ಸೊ ಅದ್ರ ಜೊತೆಗೆ ಕೆಲವೊಂದು ಭಾಗದಲ್ಲಿ ನಾವು ಈ ಬೇರು ಹುಳುವನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಈ ಮೇಜರ್ 2 ಕೀಟಗಳು ಗಿಡ 4 ವರ್ಷ ಆದ ನಂತರ ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಹ ಒಂದು ಕೀಟಗಳಾಗಿದ್ದಾವೆ. ಅದೇ ರೀತಿ ರೋಗಗಳ ಬಗ್ಗೆ ಮಾತಾಡೋದಾದರೆ ನಾವು ಪ್ರಮುಖವಾಗಿ ನಾನು 2 ರೋಗಗಳನ್ನು ಇಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮೊದಲನೆಯದಾಗಿ ಎಲೆ ಚುಕ್ಕಿಯ ರೋಗ. ಎರಡನೇದಾಗಿ ಈ ಅಣಬೆ ರೋಗ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಯಾನ್ಸರ್ ಮಾದರಿಯಲ್ಲಿ ನಮ್ಮ ಒಂದು ಅಡಿಕೆ ರೋಗಕ್ಕೆ ಬರ್ತಾ ಇದೆ. ಸೊ ಇದು ಮನುಷ್ಯನಿಗೆ ಯಾವ ರೀತಿ ಕ್ಯಾನ್ಸರ್ ಬರುತ್ತೋ, ಸೊ ಅದೇ ರೀತಿ ಒಂದು ತೋಟದಲ್ಲಿ ಯಾವುದಾದ್ರೂ ಒಂದು ಗಿಡ ಅಣಬೆ ರೋಗಕ್ಕೆ ತುತ್ತಾದರೆ ಸೊ ಅದು ಕ್ಯಾನ್ಸರ್ ಎಷ್ಟು ಅಪಾಯಕಾರಿನೋ ಸೊ ಅಷ್ಟೇ ಅಪಾಯಕಾರಿಯಾಗಿರುತ್ತೆ. ಜೊತೆಗೆ ಇದು ಇನ್ನೊಂದು ಪ್ರಮುಖ ಒಂದು ಅಂಶವನ್ನು ನಾನಿಲ್ಲಿ ಹೇಳಲು ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬುವಂಥ ಒಂದು ರೋಗವಾಗಿದೆ. ಸೊ ಇದಿಷ್ಟು ನಾನು ಇಲ್ಲಿವರೆಗೆ ಪ್ರಮುಖ ಕೀಟ ಮತ್ತು ರೋಗಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೇನೆ. ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಬೇಕಂದ್ರೆ ರೈತರು ಏನೇನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಔಷಧ ಹೊಡೆಯೋದಿರ್ಬೋದು ಅಥವಾ ಔಷಧ ಇಲ್ಲದೆ ಬರಲಾರ್ದಂಗೆ ತಡೆಗಟ್ಟೋದಿರ್ಬೋದು, ಯಾವ ರೀತಿ ಮಾಡಬೇಕಾಗುತ್ತೆ? ನಾನು ಈ ರೋಗ ಮತ್ತು ಕೀಟ ನಿರ್ವಹಣೆಯನ್ನು ಆಯಾ ಕೀಟಕ್ಕೆ ಮತ್ತು ರೋಗಕ್ಕೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ಅದ್ರ ಬಗ್ಗೆ ವಿವರ ಕೊಡೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾನು ಮುಂಚೆನೆ ಹೇಳಿದಂತೆ ಈ ಒಂದು ಸಸಿ ಗಿಡಗಳಲ್ಲಿ ಏನು 4 ವರ್ಷದ ಒಳಗಡೆ ಇರತಕ್ಕಂತಹ ಗಿಡಗಳಲ್ಲಿ ಪ್ರಮುಖವಾಗಿ ಕಾಣಬರೋದು ಏನಪ್ಪ ಅಂದರೆ ಸುಳಿ ತಿಂಗಣೆ. ಸೊ ಸುಳಿ ತಿಂಗಳಿಂದ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದು ನೋಡೋದಾದರೆ ಸುಳಿ ತಿಂಗಣೆ ಇದು ಹೆಸರೇ ಸೂಚಿಸುವಂತೆ ಇದು ಮುಖ್ಯವಾಗಿ ಸುಳಿ ಭಾಗದಲ್ಲಿ ಇರುತ್ತೆ. ನಾವೇನು ಈ ತಿಗಣೆಯನ್ನು ನೋಡ್ತೀವಲ್ಲ ಸೊ ಅದೇ ರೀತಿ ಇರುತ್ತೆ, ಕೆಂಪು ಮತ್ತು ಕಂದು ಬಣ್ಣದ ಒಂದು ತಿಗಣೆ. ಸೊ ಇದು ಸುಳಿ ಮತ್ತು ಎಳೆಯ ಗರಿಗಳ ಮಧ್ಯೆ ಇರುತ್ತೆ. ಇದರದ ಲಕ್ಷಣ ಏನಪ್ಪಾ ಅಂತಂದರೆ ಈ ಸುಳಿಯ ಮಧ್ಯೆ ಇದು ಅವಿತ್ಕೊಂಡ್ಬಿಟ್ಟು ಈ ಸುಳಿಯಿಂದ ಈ ಒಂದು ಏನು ನಾವು ಪತ್ರ ಹರಿತಂತ ಹೇಳ್ತೀವಲ್ಲ ಸೊ ಅದನ್ನು ರಸವನ್ನು ಹೀರುತ್ತೆ. ಸೊ ರಸವನ್ನು ಹೀರೋದ್ರಿಂದ ಇದು ಆ ಒಂದು ಸುಳಿಯ ಭಾಗದಲ್ಲಿ ರಸವನ್ನು ಹೀರಿಬಿಟ್ಟು ಸುಳಿ ಒಮ್ಮೆ ಆ ಸುಳಿ ಬಿಚ್ಚಿದ ಮೇಲೆ ಸೊ ಗರಿಯೆಲ್ಲ ಅಲ್ಲಲ್ಲಿ ಕಂದು ಬಣ್ಣದ ಒಂದು ಕಂದು ಆಕಾರದ ಒಂದು ನಾವೇನು ಈ ಸುಳಿ ತಿಗಣೆಗೆ ಬಾಧೆಗೊಳಗೊಂಡಂಥ ಒಂದು ಸಿಂಪ್ಟಮ್ಸನ್ನು ನಾವು ನೋಡ್ಬೋದು, ಅಲ್ಲಲ್ಲಿ ಚುಕ್ಕೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಮುಖ್ಯವಾದಂಥ ಒಂದು ಸೂಚನೆ. ಸೊ ಈ ಒಂದು ಹತೋಟಿಗೆ ನಾವು ಏನು ಮಾಡ್ಬೋದು ಅಂತಂದರೆ ಪ್ರತ್ಯಕ್ಷವಾಗಿ ನೋಡಿರುವಂತೆ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ಈ ಒಂದು ಸುಳಿ ಮತ್ತು ಮೊದಲ ಗರಿಗೆಗಳ ಮಧ್ಯೆ ನಾವು ಕಾರ್ಬೋಫಿರಾನ್ ಅನ್ನೋವಂಥ ಒಂದು ಕೆಮಿಕಲ್ ಬರುತ್ತೆ. ಈ ಕಾರ್ಬೋಫಿರಾನನ್ನು ಒಂದು ಪೌಚಸ್ಸಲ್ಲಿ ತೆಳುವಾದ ಒಂದು ಪಾಲಿಥಿನ್ನಲ್ಲಿ ಒಂದು 10 ಗ್ರಾಮ್ನಷ್ಟು ಈ ಒಂದು ಕಾರ್ಬೋಫಿರಾನನ್ನು ಇಟ್ಟುಬಿಟ್ಟು ಸೊ ಆ ಒಂದು ಪೌಚಸ್ಗೆ ನಾವು ಹೋಲ್ಗಳನ್ನು ಮಾಡಬೇಕು. ಹೋಲ್ಗಳನ್ನು ಏನಕ್ಕೆ ಮಾಡಬೇಕು ಅಂದರೆ ಫ್ಯುಮಿಗೇಷನ್ ಆಕ್ಷನ್ ಅಂತ ಕರೀತಾರೆ. ಈ ಒಂದು ಏನು ಇನ್ಸೆಕ್ಟಿಸೈಡ್ಸ್ ಇರುತ್ತಲ್ಲ ಸೊ ಇದು ಆ ಸುಳಿ ಭಾಗಕ್ಕೆಲ್ಲ ಕೂಡ ಪಸರಿಸುತ್ತಾ ಹೋಗುತ್ತೆ ನಾವು ಈ ರೀತಿ ಹೋಲ್ ಮಾಡೋದ್ರಿಂದ. ಈ ರೀತಿಯಾದ ಪೌಚಸ್ಸನ್ನು ನಾವು ಸುಳಿ ಮತ್ತು ತುದಿಯ ಗರಿಗಳ ಮಧ್ಯೆ ಅಂದರೆ ಅವುಗಳ ಮಧ್ಯೆ ನಾವು ಇದನ್ನು ಇಡೋದ್ರಿಂದ ಇದನ್ನು ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ನಾವು ಲ್ಯಾಂಬ್ಡಾ ಸೈಲೋತ್ರಿನ್ ಈ ರೀತಿ ಗ್ರಾನ್ಯುಲರ್ ಇನ್ಸೆಕ್ಟಿಸೈಡ್ಸ್ ಏನಿದೆ ಕಾರ್ಬೋಫಿರಾನನ್ನು ಇಡೋದ್ರ ಮುಖಾಂತರ ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ನಾವು ಸ್ಪ್ರೇ ಮಾಡೋದಾದರೆ ಲ್ಯಾಂಬ್ಡಾ ಸೈಲೋತ್ರಿನ್ 5% ಇಸಿ ಅಟ್ಟು 1 ml/L ಅಂತೆ 1 ml ಅನ್ನು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸುಳಿ ಮತ್ತು ತುದಿಯ ಗರಿಗಳಿಗೆ ಚೆನ್ನಾಗಿ ನಾವು ಸ್ಪ್ರೇ ಮಾಡಿದ್ದೆ ಆದಲ್ಲಿ ಈ ಒಂದು ಸುಳಿ ತಿಗಣೆಯನ್ನು ನಿರ್ವಹಣೆ ಮಾಡ್ಬೋದು. ಸೊ ಇದು ಒಂದು ರೀತಿಯಾದಂಥ ಒಂದು ನಿರ್ವಹಣಾ ಕ್ರಮ ಸುಳಿ ತಿಗಣೆಗೆ. ಇನ್ನು ಎರಡನೆಯ ಪ್ರಮುಖ ಕೀಟ ಅಂದರೆ ಈ ಸಸಿಗಿಡಗಳಲ್ಲಿ ನುಸಿ. ಇದು ಸ್ಪೆಷಲಿ ಈ ಒಂದು ಬೇಸಿಗೆಯಲ್ಲಿ ಈ ಒಂದು ಇದರಗಳ ಪ್ರಭಾವ ಯಥೇಚ್ಛವಾಗಿರುತ್ತೆ. ಸೊ ನುಸಿನ ನಾವು ಯಾವ ರೀತಿ ಗುರುತಿಸ್ಬೋದು ಅಂತಂದರೆ ಎಲೆಗಳ ಕೆಳಭಾಗದಲ್ಲಿ ನೀವು ಕೈಯಿಂದ ಅದನ್ನು ಸವರಿದರೆ ಸೊ ನಿಮಗೆ ಕೆಂಪು ರೀತಿಯಾದಂತಹ ಒಂದು ದ್ರವ, ಸೇಮ್ ನಮ್ಮ ಮನುಷ್ಯರಲ್ಲಿ ರಕ್ತ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಆದಂತಹ ಒಂದು ಬಣ್ಣದ ಒಂದು ದ್ರವ ನಮ್ಮ ಕೈಗೆ ಬರುತ್ತೆ. ಸೊ ಈ ರೀತಿಯಾಗಿ ಗೋಚರಿಸಿದರೆ ಆ ಗಿಡ ನುಸಿಗೆ ಬಾಧಿತವಾಗಿದೆ ಎಂದು ಅರ್ಥ. ಸೊ ಇದನ್ನು ಎಲ್ಲ ರೈತರು ಕೂಡ ತಮ್ಮ ತಮ್ಮ ತೋಟಗಳಲ್ಲಿ ಅವರೇ ಇದನ್ನು ಗಮನಿಸ್ಬೋದು. ಸೊ ಅದೇ ರೀತಿ ವೈಟ್ ಮೈಟ್ಸು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಎರಡರದ್ದು ಕೂಡ ಲಕ್ಷಣ ಒಂದೇ, ಗಿಡದ ತುದಿಗರಿಗಳು ಒಣಗ್ತಾ ಬರ್ತವೆ. ಸೊ ಇದು ಒಂದು ಪ್ರಮುಖವಾದಂಥ ಒಂದು ಲಕ್ಷಣ. ಈ ಒಂದು ನುಸಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂದರೆ ಒಂದೇದಾಗಿ ಏನಪ್ಪ ಅಂದರೆ ಈ ನುಸಿ ಯಥೇಚ್ಛವಾಗಿ ಕಾಣೋದು ಬೇಸಿಗೆ ಕಾಲದಲ್ಲಿ. ಸೊ ಮಳೆಗಾಲದಲ್ಲಿ ನಮಗೆ ಮಳೆ ಬೀಳೋದ್ರಿಂದ ಈ ಕೀಟಗಳು ಅತ್ಯಂತ ಚಿಕ್ಕವಾಗಿರ್ತವೆ. ಅವನ್ನು ಮೈಕ್ರೋಸ್ಕೋಪಿಕ್ ಅಂತ ಕರಿತೀವಿ. ಅವನ್ನು ಬರಿಗಣ್ಣಿನಿಂದ ಗುರುತಿಸಲ್ಬೋದು, ಬಟ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರ ಸ್ಪಷ್ಟ ಚಿತ್ರಣ ನಮಗೆ ಗೋಚರಿಸುತ್ತೆ. ಈ ಒಂದು ನುಸಿ ಏನಂತ ಕರಿತೀವಿ, ಇವು ಮಳೆಗಾಲದಲ್ಲಿ ಅವು ಮಳೆಗೆ ಅದು ಆಟೋಮೆಟಿಕಲಿ ಅದು ಮಳೆ ಹೆಚ್ಚಾದಾಗ ಮಳೆಗೆ ನೀರಿಗೆ ಅದು ಕೊಚ್ಚಿ ಹೋಗುತ್ತೆ. ಸೊ ಅದರಿಂದ ಅದರ ಮಳೆಗಾಲದಲ್ಲಿ ಇದರ ಬಾಧಿತ ಪ್ರಮಾಣ ಭಾರಿ ಕಡಿಮೆ ಆಗಿರುತ್ತೆ. ಬೇಸಿಗೆಯಲ್ಲಿ ಮಳೆ ಇರದೇ ಇದ್ದ ಕಾರಣ ಮತ್ತು ಗಿಡ ಅತ್ಯಂತ ಸ್ಟ್ರೆಸ್ಸಿಗೆ ಒಳಗಾಗೋದ್ರಿಂದ ಎಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ, ಅಂದರೆ ಮಣ್ಣಿನಲ್ಲಿ ತೇವಾಂಶ ಇರದೇ ಇರತಕ್ಕಂತಹ ಕಾರಣದಲ್ಲಿ ಗಿಡ ಅತ್ಯಂತ ಒಂದು ಸ್ಟ್ರೆಸ್ಸಿಗೆ ಒಳಗಾಗುತ್ತೆ. ಅಂಥ ಸಂದರ್ಭದಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಅದರ ಜೊತೆಗೆ ಇವುಗಳ ಬಾಧೆಯಿಂದ ಗಿಡಗಳ ಏನು ಬೆಳವಣಿಗೆಯ ಪ್ರಮಾಣವನ್ನು ಬಹಳ ಏರಳವಾಗಿ ಕುಂಠಿತಗೊಳಿಸುತ್ತೆ. ಈ ನುಸಿಯನ್ನು ನಾವು ಯಾವ ರೀತಿ ಹತೋಟಿ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಈ ನುಸಿ ಮೇಜರಾಗಿ ನಮಗೆ ಫೆಬ್ರವರಿ ಮಂತಿಂದ ಆದಮೇಲೆ ಅಪ್ ಟು ಮೇವರೆಗೆ ನಮಗೆ ಹೆಚ್ಚು ನಮಗೆ ಸಿಂಪ್ಟಮ್ಸನ್ನು ಗೋಚರಿಸುತ್ತೆ. ಜನವರಿಯಿಂದ ಫೆಬ್ರವರಿವರೆಗೆ ಈ ಒಂದು ನುಸಿಗಳ ಪ್ರಮಾಣ ಹೆಚ್ಚು. ಇದನ್ನು ಹತೋಟಿ ಮಾಡಲಿಕ್ಕೆ ನಾವು ಅಕ್ಯಾರಿಸೈಡ್ಸ್ ಅಂತ ಕರಿತೀವಿ. ಈ ನುಸಿಗಳ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬೇರೆ ಗ್ರೂಪ್ ಆಫ್ ಇನ್ಸೆಕ್ಟಿಸೈಡ್ಸ್ ಬರುತ್ತೆ. ಇದನ್ನು ಎಕ್ಸೋಥಿಯೋಜಾಕ್ಸ್ ಅಂತ ಕರಿತೀವಿ. ಒಂದು ಕೆಮಿಕಲ್ ರೀತಿ ಹೇಳೋದಾದರೆ ಒಂದು ಎಕ್ಸೋಥಿಯೋಜಾಕ್ಸ್ ಅಂತಂದು. ಸೊ ಅದನ್ನು 1.5 ml ಪರ್ ಲೀಟರ್ ಅಂತೆ ಮಿಶ್ರಣ ಮಾಡಿ ನಾವು ಗಿಡದ ಎಲೆಗಳನ್ನ ಹಿಂಬದಿ ಭಾಗಕ್ಕೆ, ಅಂದರೆ ಎಲೆಗಳ ಹಿಂಬದಿ ಭಾಗದಲ್ಲೇ ಅವು ಮುಖ್ಯವಾಗಿರುತ್ತವೆ, ಹಿಂಬದಿ ಭಾಗಕ್ಕೆ ನಾವು ಚೆನ್ನಾಗಿ ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಈ ಒಂದು ನುಸಿಯನ್ನು ಕಂಟ್ರೋಲ್ ಮಾಡಬಹುದು. ಎಕ್ಸೋಥಿಯೋಜಾಕ್ಸ್ 1.5 ml ಪರ್ ಲೀಟರ್ ಅಂತೆ ನಾವು ಈ ಒಂದು ಮಿಶ್ರಣವನ್ನು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಸೊ ಅದೇ ರೀತಿ ಇನ್ನೊಂದು ಕೆಮಿಕಲ್ ಏನಂದರೆ ಪ್ರೊಪರ್ಗೈಟ್ ಅಂತಂದು, ಪ್ರೊಪರ್ಗೈಟ್ ಅದನ್ನು ಕೂಡ 1.5 ml ಪರ್ ಲೀಟರ್ ಅಂತ ಮಿಶ್ರಣ ಮಾಡಿ ಅದನ್ನಾದರೂ ನಾವು ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಈ ಒಂದು ನುಸಿಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಸೊ ಅದೇ ರೀತಿ ಡಯಾಫೆಂಥ್ಯೂರಾನ್ ಅಂತಂದು, ಸೊ ಈ ಒಂದು ಡಯಾಫೆಂಥ್ಯೂರಾನ್ ಕೂಡ ನೀವು ಅದನ್ನು 1 gram ಪರ್ ಲೀಟರ್ ಅಂತೆ ಮಿಶ್ರಣ ಮಾಡಿ ಈ ಮಿಶ್ರಣದ ಸಿಂಪರಣೆಯನ್ನು ಎಲೆಗಳ ಕೆಳಭಾಗಕ್ಕೆ ಮತ್ತು ಮೇಲ್ಭಾಗಕ್ಕೆ ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಈ ಒಂದು ನುಸಿಯನ್ನು ನಾವು ಹತೋಟಿಯಾಗಿ ಮಾಡ್ಬೋದು. ಸೊ ಇದಿಷ್ಟು ನಾವು ನುಸಿಗಳ ಬಗ್ಗೆ ಒಂದು ಹತೋಟಿಯ ಕ್ರಮ ಮತ್ತು ಅದರ ಒಂದು ಸಿಂಪ್ಟಮ್ಸ್. ಸೊ ಇದೇ ರೀತಿ ಮೂರನೇ ಪ್ರಮುಖ ಕೀಟ ಯಾವುದಪ್ಪ ಅಂದರೆ ಶಲ್ಕ ಕೀಟ ಅಂತಂದು. ಸೊ ಶಲ್ಕ ಕೀಟ ಯಾವ ರೀತಿ ಇರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಶಲ್ಕ ಕೀಟ ಕಪ್ಪು ಆಗಿರುತ್ತೆ ಮತ್ತು ಎಲೆಗಳ ಮೇಲಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೂಡ ಇರುತ್ತೆ. ಸೊ ಇದು ಈ ಎಲೆಗಳಿಂದ ಈ ಒಂದು ರಸ ಇರತಕ್ಕಂತಹ ಒಂದು ಪ್ರಮುಖ ಕೀಟವಾಗಿದೆ. ಸೊ ಇದು ಕೂಡ ನಮಗೆ ರೈತರ ಒಂದು ಹೊಲದಲ್ಲಿ ಮೇಜರಾಗಿ ನಮಗೆ ಕಾಣಿಸ್ಕೊಳ್ಳೋದು. ಬೇಸಿಗೆಯಲ್ಲಿ ಇದರ ಒಂದು ಹಾವಳಿ ಹೆಚ್ಚಾಗಿರುತ್ತೆ. ಸೊ ಇದರ ಒಂದು ನಿರ್ವಹಣೆಗೆ ಕೂಡ ನಾನು ಈ ಡಯಾಫೆಂಥ್ಯೂರಾನ್ ಅಂತ ಏನು ಕರೆದೆ, ಸೊ ಅದನ್ನು 1 gram ಪರ್ ಲೀಟರ್ನಂತೆ ನಾವು ಅದನ್ನು ಸ್ಪ್ರೇ ಮಾಡಿದರೆ ಈ ಒಂದು ಶಲ್ಕ ಕೀಟವನ್ನು ಕೂಡ ನಾವು ತಡೆಗಟ್ಟಬಹುದು. ಸೊ ಇವಿಷ್ಟು ಅಡಿಕೆ ಗಿಡಕ್ಕೆ ಸಸಿ ಗಿಡಗಳಿದ್ದಾಗ ನಮಗೆ 4 ವರ್ಷದ ಒಳಗಡೆ ಬರ್ತಕ್ಕಂತಹ ಪ್ರಮುಖವಾದಂತಹ ಕೀಟಗಳು. ಇನ್ನು 4 ವರ್ಷದ ಆದಮೇಲೆ, ಒಮ್ಮೆ ಈ ಅಡಿಕೆ ಗಿಡ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾದಮೇಲೆ, ಸೊ ನಮಗೆ ಮೇಜರಾಗಿ ನಮಗೆ ಬರ್ತಕ್ಕಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇನ್ಫ್ಲಾರಸೆನ್ಸ್ ಕ್ಯಾಟರ್ಪಿಲ್ಲರ್, ಅಂದರೆ ಹಿಂಗಾರು ತಿನ್ನುವ ಹುಳು ಅಂತಂದು. ಸೊ ಹಿಂಗಾರು ತಿನ್ನುವ ಹುಳು ನೀವು ಎಲ್ಲಿ ನೋಡ್ಬೋದು ಅಂದರೆ, ನೀವು ಹಿಂಗಾರದಲ್ಲೇ ಇರುತ್ತದು ಅದು. ಸೊ ಅದು ಹಿಂಗಾರು ಒಡೆಯೋದಿಲ್ಲ, ಅದ್ರ ಮೇಲೆ ಅದ್ರಲ್ಲಿರ್ತಕ್ಕಂತಹ ಒಂದು ಸ್ಪಯತ್ ಅಂತ ಕರಿತೀವಿ. ಅದರ ಒಂದು ಏನು ಹಿಂಗಾರು ಬಿಚ್ಚೋದಿಲ್ಲ. ಸೊ ಬಿಚ್ಚದೇ ಇರತಕ್ಕಂತಹ ಒಂದು ಹಿಂಗಾರುಗಳಲ್ಲಿ ಈ ಒಂದು ಇನ್ಫ್ಲಾರಸೆನ್ಸ್ ಕ್ಯಾಟರ್ಪಿಲ್ಲರ್ನ ಪ್ರಮಾಣ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ, ಈ ಒಂದು ಇನ್ಫ್ಲಾರಸೆನ್ಸ್ ಕ್ಯಾಟರ್ಪಿಲ್ಲರ್ ಒಳಗಿಂದಲೇ ಆ ಒಂದು ಹಿಂಗಾರವನ್ನು ಚಿಕ್ಕ ಇನ್ನೂ ಎಳೆ ಹಿಂಗಾರು ಇದ್ದಂಕಲೇ ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಹಂಗಾಗಿ ಹಿಂಗಾರು ಅದು ಓಪನ್ ಆಗದೇ ಇಲ್ಲ. ಇದು ಒಂದು ಮುಖ್ಯವಾದಂತಹ ಒಂದು ಲಕ್ಷಣ. ಇದು ಸಾಮಾನ್ಯವಾಗಿ ಹಿಂಗಾರು ಎಲ್ಲ ಗೂಡು ಕಟ್ಟಿದ ರೀತಿಯಲ್ಲಾಗಿರುತ್ತೆ, ಹಿಂಗಾರು ಬಿಚ್ಚೋದಿಲ್ಲ. ಸೊ ಇದು ಒಂದು ಮೇಜರ್ ಲಕ್ಷಣ ಹಿಂಗಾರು ತಿನ್ನುವ ಹುಳದ್ದು. ಸೊ ಹಿಂಗಾರು ತಿನ್ನುವ ಹುಳಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ರೈತರು ತಮ್ಮ ಹೊಲಗಳಲ್ಲಿ ಸೊ ಯಾವ್ಯಾವ ಹಿಂಗಾರ ಹಳದಿ ಬಣ್ಣಕ್ಕೆ ಟರ್ನ್ ಆಗಿ ಅವಿನ್ನೂ ಹಿಂಗಾರ ಹೊಡೆದಿರೋದಿಲ್ಲ ಅಂಥವನ್ನ ನೀವು ಒಂದು ದೋಟಿಯಲ್ಲಿ ಒಂದು ಸಣ್ಣದೊಂದು ಮಳೆನೋ ಇಲ್ಲ ಕುಡುಗಲನ್ನು ಹಾಕ್ಕೊಂಬಿಟ್ಟು ಒಂದು ಲೈನ್ ಹಾಕೋದ್ರಿಂದ, ಒಂದು ರೀತಿ ಓಪನ್ ಮಾಡೋದ್ರಿಂದ ಸೊ ಈ ಹಿಂಗಾರುಗಳು ತಿನ್ನುವಂಥ ಹುಳುಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಒಮ್ಮೆ ಈ ರೀತಿಯಾದಂಥ ಬಾಧೆ ಹೆಚ್ಚಾಗಿದ್ದಲ್ಲಿ ನೀವು ಕ್ಲೋರೋಪರಿಪಾಸ್ ಪ್ಲಸ್ ಸೈಪರ್ಮೆಥ್ರಿನ್ ಅಂತಹ ಒಂದು ಕೀಟನಾಶಕವನ್ನು 2 ml ಪರ್ ಲೀಟರ್ ಅಂತೆ ಮಿಶ್ರಣ ಮಾಡಿ ಸೊ ಹಿಂಗಾರುಗಳಿಗೆ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಹಿಂಗಾರು ತಿನ್ನುವಂತಹ ಹುಳುವನ್ನು ನಾವು ನಿರ್ವಹಣೆ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖ ಕೀಟ ಏನಪ್ಪ ಅಂದರೆ ಬೇರು ತಿನ್ನುವ ಹುಳು, ಸೊ ರೂಟ್ ಗ್ರಬ್ ಅಂತ ಕರಿತೀವಿ. ಸೊ ಇದು ಮುಖ್ಯವಾಗಿ ನಮ್ಮ ದಾವಣಗೆರೆ ಮತ್ತು ದುರ್ಗಾದಲ್ಲಿ ಕಡಿಮೆ, ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಈ ಒಂದು ಬೇರು ತಿನ್ನುವ ಹುಳು ಯಥೇಚ್ಛವಾಗಿರುತ್ತೆ. ಸೊ ಈ ಬೇರು ತಿನ್ನುವ ಹುಳು ಇದು ಸಾಮಾನ್ಯವಾಗಿ ಬರೋದು ಮೇ ಜೂನ್ ತಿಂಗಳಲ್ಲಿ. ಇದರ ಅಡಲ್ಟ್ ಅಂತ ಏನು ಪ್ರೌಢಾವಸ್ಥೆಯ ದುಂಬಿಗಳೇನಿರ್ತವೆ, ಸೊ ಅವನ್ನು ಸಾಮಾನ್ಯವಾಗಿ ನೀವು ಬೇವಿನ ಮರ ನೀವು ನೋಡ್ಬೋದು, ಹೊಲಗಳ ಸುತ್ತಮುತ್ತ ಬೇವಿನ ಮರ ಹಾಕಿದರೆ ಸೊ ಬೇವಿನ ಮರ ಇಲ್ಲ ತೇಗದ ಮರ, ಸೊ ಈ ರೀತಿಯಾದಂಥ ಮರಗಳ ಮೇಲೆ ಹೆಚ್ಚಾಗಿ ಅವು ಪ್ರೌಢಾವಸ್ಥೆ ದುಂಬಿಗಳು ಕಾಣ್ತವೆ. ಬಟ್ ಏನು ಗ್ರಬ್ಸ್ ಅಂತ ಕರಿತೀವಿ, ಇಮ್ಮೆಚೂರ್ ಫಾರ್ಮ್ಸ್ ಏನಿರ್ತವೆ, ಸೊ ಅವು ಮಣ್ಣಿನ ಒಳಗಡೆನೇ ಇದ್ದು ಗಿಡದ ಬೇರುಗಳನ್ನು ತಿಂತಾ ಹೋಗ್ತವೆ. ಗಿಡದ ಬೇರುಗಳನ್ನು ತಿನ್ನೋದ್ರಿಂದ ಸೊ ಗಿಡದ ಗಣ್ಣಿನ ಒಂದು ಅಂತರ ಕಡಿಮೆ ಆಗ್ಬಿಟ್ಟು ಕ್ರಮೇಣವಾಗಿ ಅದು ಹಳದಿ ಬಣ್ಣಕ್ಕೆ ತಿರುಗಿ ಅದು ಗಿಡ ಸತ್ತೋಗ್ಬಿಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ಲಕ್ಷಣ. ಸೊ ಇದರ ನಿರ್ವಹಣೆಗೆ ನೀವು ಬಯೋಕಂಟ್ರೋಲ್ ಮೆಥಡ್ಸ್ ಆಗಿ ಮೆಟ್ರೈಸಿಮ್ ಅನಿಜೋಫಿಲೆ ಅಂತಂದು ಒಂದು ಜೈವಿಕ ಕೀಟನಾಶಕ ಬರುತ್ತೆ. ಸೊ ಇದನ್ನು ನೀವು 5 ml ಅಥವಾ 5 gram ಪರ್ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸೊ ಬುಡಕ್ಕೆ ಹಾಕೋದ್ರಿಂದ ನೀವು ಈ ಒಂದು ಬೇರು ತಿನ್ನುವಂಥ ಹುಳವನ್ನು ನೀವು ನಿರ್ವಹಣೆ ಮಾಡ್ಬೋದು. ಅಥವಾ 5 ml ಪರ್ ಲೀಟರ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಅಡಿಕೆ ಬುಡದ ಸುತ್ತ ಮಣ್ಣಿಗೆ ಮಿಶ್ರಣ ಮಾಡೋದ್ರಿಂದ ಕೂಡ ಇದನ್ನು ತಡೆಗಟ್ಟಬೋದು. ಅದರ ಜೊತೆಗೆ ಈ ಒಂದು ದುಂಬಿಗಳು ಏನು ಬರ್ತವೆ, ಸೊ ಈ ದುಂಬಿಗಳನ್ನು ನೀವು ಹಿಡಿಯೋದ್ರ ಮುಖಾಂತರ ಸೊ ಅದು ಮತ್ತೆ ಅದು ಮೊಟ್ಟೆ ಇಟ್ಟು ಮತ್ತೆ ಅದು ಅದರ ಗ್ರಬ್ಸ್ ಆಗಿ ಮತ್ತೆ ಅದು ಅಡಲ್ಟ್ಸ್ ಆಗೋಂಥ ಪ್ರಮಾಣವನ್ನು ನೀವು ಕಡಿಮೆ ಮಾಡ್ಬೋದು. ಸೊ ಇದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಸೊ ಎಲ್ಲೆಲ್ಲಿ ಈ ದುಂಬಿಗಳ ಹಾವಳಿ ಹೆಚ್ಚಾಗಿರುತ್ತೆ ಸೊ ಅಲ್ಲಿ ಈ ಒಂದು ಲೈಟ್ ಟ್ರಾಪ್ಸ್ ಅಂತ ಏನು ಕರಿತೀವಿ, ಈ ಒಂದು ಲೈಟ್ ಟ್ರಾಪ್ಸನ್ನು ನೀವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ಲೈಟ್ ಟ್ರಾಪ್ಸ್ ಹಾಕೋದ್ರ ಮುಖಾಂತರ ಅಲ್ಲಿಗೆ ನೀವು ಈ ಒಂದು ಪ್ರೌಢಾವಸ್ಥೆಯ ಕೀಟಗಳನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅಟ್ರ್ಯಾಕ್ಟ್ ಮಾಡಿದಂಥ ಕೀಟಗಳನ್ನು ನೀವು ಹಿಡಿದುಬಿಟ್ಟು ಸೋಪು ಮಿಶ್ರಿತ ದ್ರಾವಣದಲ್ಲಿ ಹಾಕೋದ್ರ ಮುಖಾಂತರ ಈ ಒಂದು ದುಂಬಿಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಅದು ಮತ್ತೆ ಅದರ ಜೀವನ ಚಕ್ರ ಕಂಟಿನ್ಯೂ ಆಗೋದನ್ನು ನೀವು ತಡೆಗಟ್ಟಬಹುದು. ಸೊ ಇದಿಷ್ಟು ಅಡಿಕೆಗೆ ಬೆಳೆಗೆ ಬರ್ತಕ್ಕಂತಹ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ. ತಾವು ಈ ಕೀಟಗಳ ಒಂದು ನಿರ್ವಹಣೆ ಬಗ್ಗೆ ಹೇಳಿದರೆ, ಇನ್ನು ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳು ತಾವು ಆಗಲೇ ಹೇಳಿದರೆ, ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು? ಅಡಿಕೆ ಗಿಡದಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ರೋಗ ಸುಳಿ ಕೊಳೆ ರೋಗ ಅಂತ ಒಂದು, ಮತ್ತು ಎಲೆಚುಕ್ಕೆ ರೋಗ, ಮತ್ತು ಅಣಬೆ ರೋಗ ಅಂತಂದು ನಾನು ಈ ಮುಂಚೆನೇ ಪರಿಚಯಿಸಿದ್ದೀನಿ. ಸುಳಿ ಕೊಳೆ ರೋಗ ಅಂದರೆ ಏನಪ್ಪ ಅಂತಂದರೆ, ಸೊ ವಾತಾವರಣದಲ್ಲಿ ನಾವು ಯಾವಾಗ ಒಂದು ನೀರಿನ ಅಂಶ ತೇವಾಂಶ ಹೆಚ್ಚಾಗಿ ಅಂದರೆ ಕಂಟಿನ್ಯೂಸ್ ಇದು ಮೇಜರಾಗಿ ಬರುವಂಥದ್ದು ಎಲ್ಲಿ ಯಾವ ವರ್ಷ ಮಳೆಯ ಪ್ರಮಾಣ ಹೆಚ್ಚಾಗುತ್ತೆ ಅಲ್ಲಿ ಆ ವರ್ಷ ಈ ಒಂದು ಸುಳಿ ಕೊಳೆ ರೋಗ ಭಾರಿ ಕಾಮನ್ ಆಗಿ ಬರುತ್ತೆ. ಏನಂದರೆ ಸುಳಿಯ ಮಧ್ಯೆ ಈ ಒಂದು ನೀರು ಶೇಖರಣೆ ಆಗಿದ್ದಲ್ಲಿ ಅಂತಹ ಒಂದು ಸುಳಿ ಭಾಗ ಕೊಳೆಯುತ್ತಾ ಬರುತ್ತೆ. ಸೊ ಕೊಳೆತಾಗ ಇದನ್ನು ನೀವು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂದರೆ, ಗಿಡ ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಸೊ ಜೊತೆಗೆ ಈ ಒಂದು ಸುಳಿ ಭಾಗ ಏನಿರುತ್ತೆ, ಆ ಸುಳಿ ಭಾಗವನ್ನು ನೀವು ಕೈಯಿಂದ ಹಿಡಿದು ಈ ರೀತಿ ಎತ್ತಿದರೆ, ಸೊ ಅದು ಸುಳಿ ಅದೇ ನಿಮ್ಮ ಕೈಗುಂಟೆ ಮೇಲೆ ಬರುತ್ತೆ. ಜೊತೆಗೆ ಆ ಒಂದು ಅಂತಹ ಒಂದು ಗಿಡದಿಂದ ಕೆಟ್ಟ ವಾಸನೆ, ಒಂದು ದುರ್ವಾಸನೆ ಬರುತ್ತೆ. ಸೊ ಇದು ರೀತಿಯ ಒಂದು ಲಕ್ಷಣ, ನಿಮಗೆ ಗಿಡ ಸುಳಿ ಕೊಳೆ ರೋಗಕ್ಕೆ ಬಾಧಿತವಾಗಿದೆ ಅಂತಂದು ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸುಳಿ ಕೊಳೆ ರೋಗ ಇದ್ದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಈ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಬ್ಲೈಟ್ಯಾಕ್ಸ್ ಅಂತಂದು. ಸೊ ಅದನ್ನು 3 grams per liter ಅಂತೆ, 1 liter ನೀರಿಗೆ 3 grams ಈ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಪೌಡರ್ನ ಮಿಶ್ರಣ ಮಾಡಿಬಿಟ್ಟು, ಸೊ ಗಿಡಕ್ಕೆ ಚೆನ್ನಾಗಿ ಸುಳಿ ಭಾಗಕ್ಕೆ, ಸ್ಪೆಷಲಿ ಸುಳಿ ಭಾಗದಿಂದ ಆ ಒಂದು ನಾವೇನು ಮಿಶ್ರಣ ಮಾಡಿದಂತಹ ಒಂದು ಶಿಲೀಂದ್ರನಾಶಕ ಕೆಳಗೆ ಇಳಿಯೋವರೆಗೂ ಕೂಡ ಒಂದು ಚೆನ್ನಾಗಿ ಅದನ್ನು ಸ್ಪ್ರೇ ಮಾಡಿದ್ದೆ, ಅದರಲ್ಲಿ ಈ ಒಂದು ಸುಳಿ ಕೊಳೆ ರೋಗನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಇದು ಸುಳಿ ಕೊಳೆ ರೋಗದ ಲಕ್ಷಣ ಮತ್ತು ಅದನ್ನು ಹತೋಟಿ ಮಾಡ್ತಕ್ಕಂತಹ ಕ್ರಮ. ಸೊ ಅದೇ ರೀತಿ ಇನ್ನೊಂದು ಈ ಭಾಗದಲ್ಲಿ ಮುಖ್ಯವಾಗಿ ಕಾಣಿಸ್ತಕ್ಕಂಥ ರೋಗ ಅಂತಂದರೆ ಅಣಬೆ ರೋಗ. ಸೊ ನಾನು ಅದನ್ನು ಮುಂಚಿನ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದೆ, ಇದು ಒಂದು ರೀತಿಯಾದಂಥ ಒಂದು ಕ್ಯಾನ್ಸರ್ ಇದ್ದಂಗೆ, ಮನುಷ್ಯನಿಗೆ ಕ್ಯಾನ್ಸರ್ ಇದ್ದಂಗೆ. ಸೊ ಅಣಬೆ ರೋಗದ ಪ್ರಮುಖ ಲಕ್ಷಣ ಏನಪ್ಪ ಅಂತಂದರೆ, ಈ ಅಣಬೆ ಏನಿದೆ ನಮಗೆ ಮರದ ಬುಡದ ಭಾಗದಲ್ಲಿ ಈ ಅಣಬೆ ರೀತಿಯಾದಂಥ ಒಂದು ಗ್ರೋತ್ ಆಗುತ್ತೆ. ಸೊ ಇದಾದ ನಂತರ ಇದರಲ್ಲೂ ಕೂಡ ಸಾಮಾನ್ಯವಾಗಿ ಏನು ಅಡಿಕೆಯ ಗಂಡಿನ ಅಂತರ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗಿ ಈ ಒಂದು ರೋಗ ಉಲ್ಬಣ ಆದಲ್ಲಿ ಆ ಗಿಡ ಸತ್ತೋಗ್ಬಿಡುತ್ತೆ. ಸೊ ಇದಿಷ್ಟು ಪ್ರಮುಖವಾದಂತಹ ಒಂದು ಲಕ್ಷಣ. ಸೊ ಇದರ ಹತೋಟಿಗೆ ಏನು ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ರೈತರು ಇದನ್ನು ಒಂದು ಶಿಲೀಂದ್ರನಾಶಕವನ್ನು ಬಳಸೋದಕ್ಕಿಂತ ಮುಂಚೆ, ಇದಕ್ಕೆ ನಾವು ಶಿಲೀಂದ್ರನಾಶಕ ಬಳಸ್ಬೋದು ಬಟ್ ಬಳಸೋದಕ್ಕಿಂತ ಮುಂಚೆ, ಸೊ ಯಾವ ಯಾವ ಈ ಒಂದು ಅಡಿಕೆ ಗಿಡ ಈ ಒಂದು ಅಣಬೆ ರೋಗಕ್ಕೆ ತುತ್ತಾಗಿದೆ, ಸೊ ಅದನ್ನು ಐಸೋಲೇಷನ್ ಅಂತ ಕರಿತೀವಿ, ಅದನ್ನು ಬೇರ್ಪಡಿಸೋದು ಅತ್ಯಂತ ಅವಶ್ಯಕ. ನಮಗೆ ಯಾವ ರೀತಿ ಈಗ ಮನುಷ್ಯರಿಗೆ ಕರೋನಾ ಬಂದಿದೆ, ಕರೋನಾ ಆದಾಗ ನಾವು ಹೋಮ್ ಕ್ವಾರಂಟೈನ್ ಅಂತ ಯಾವ ರೀತಿ ಆಗ್ತೀವಿ, ಸೊ ಅದೇ ರೀತಿಯಾದಂತಹ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ಇನ್ನೊಂದು ರೋಗ ಯಾವುದಪ್ಪ ಅಂದರೆ ಈ ಅಣಬೆ ರೋಗ. ಇದು ಫಂಗಸಿಂದ ಹರಡ್ತಕ್ಕಂತಹ ರೋಗ. ಇದನ್ನು ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದ್ರಿಂದ, ಸೊ ನೀವು ಈ ರೀತಿಯಾದಂಥ ಒಂದು ಅಣಬೆ ನಿಮಗೆ ಎಲ್ಲಿ ರೋಗಕ್ಕೆ ತುತ್ತಾದ ಮರ ಕಾಣಿಸುತ್ತೆ, ಬುಡದ ಭಾಗದಲ್ಲಿ ಅಣಬೆ ಎಲ್ಲಿ ಬೆಳವಣಿಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಅದು ಕಂಪ್ಲೀಟಾಗಿ ಗಿಡ ಸತ್ತೋಗಿದ್ದರೆ ಅಂಥ ಗಿಡಗಳನ್ನು ನೀವು ತೆಗೆದು ನಿಮ್ಮ ಜಮೀನಿನಿಂದ ಹೊರಗೋಗಿ ಅದನ್ನು ಸುಟ್ಟಾಕಿದರೆ ಅದು ಒಂದು ರೀತಿಯಾದಂಥ ಒಂದು ಮ್ಯಾನೇಜ್ಮೆಂಟ್. ಸೊ ಅದರ ಜೊತೆಗೆ ಅಲ್ಲಿ ಗಿಡ ಹೋಗಿರುತ್ತೋ, ಸೊ ಅಂಥ ಗಿಡ ಏನಾದರೂ ನೀವು ರಿಕವರಿ ಮಾಡ್ಬೋದು ಇನ್ನು ಪ್ರಾಥಮಿಕ ಹಂತದಲ್ಲಿ ಇದ್ದಿದ್ದೆ ಆದರೆ, ಸೊ ಅದರ ಸುತ್ತಲೂ ಕೂಡ ನೀವು ಒಂದು ಟ್ರೆಂಚ್ ಮಾಡಿ, ಟ್ರೆಂಚ್ ಒಂದು 1.5 ಆಳದಲ್ಲಿ ಒಂದು ವೃತ್ತಾಕಾರದಲ್ಲಿ ಒಂದು ಗುಂಡಿ ಹೊಡೆದ್ಬಿಟ್ಟು, ಸೊ ಆ ಗಿಡದಿಂದ ಬೇರೆ ಗಿಡಕ್ಕೆ ನೀರಾಗಲಿ ಮಣ್ಣಾಗಲಿ ಅದರ ಮೂಮೆಂಟ್ ಆಗಬಾರ್ದು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗಬಾರ್ದು. ಸೊ ಆ ರೀತಿ ಬೇರ್ಪಡಿಸೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಈ ರೀತಿ ಬೇರ್ಪಡಿಸಿದ ನಂತರ, ಸೊ ಆ ಒಂದು ಗಿಡಕ್ಕೆ ರೋಗವನ್ನು ತಡೆಗಟ್ಟಲು ಎಕ್ಸಾಕೊನೊಝೋಲ್ ಅಂತ ಬರುತ್ತೆ. ಎಕ್ಸಾಕೊನೊಝೋಲ್ 1 ml per liter ಅಂತೆ, 1 liter ನೀರಿಗೆ 1 ml ಮಿಶ್ರಣ ಮಾಡಿ ಸುಮಾರು 10-15 liter ಅಷ್ಟು ಮಿಶ್ರಣ ಬೇಕಾಗುತ್ತೆ ಒಂದು ಗಿಡಕ್ಕೆ. ಈ ಒಂದು ಮಿಶ್ರಣವನ್ನು ಗಿಡದ ಸುತ್ತ ಹಾಕೋದ್ರಿಂದ ಈ ಒಂದು ಅಣಬೆ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗೋದನ್ನು ಮತ್ತೆ ತಡೆಗಟ್ಟಬೋದು. ಸೊ ಅದರ ಜೊತೆಗೆ ಇದು ನಿಮಗೆ ಲೇಟಾಗಿ ಏನಾದರೂ ನಿಮಗೆ ಗೋಚರಿಸುತ್ತಾ ಆದರೆ, ಸೊ ಯಾವ ಗಿಡ ಅಣಬೆ ರೋಗಕ್ಕೆ ತುತ್ತಾಗಿರುತ್ತೆ ಆ ಗಿಡದ ಸುತ್ತಲಿನ ಸುಮಾರು 10-15 ಗಿಡಕ್ಕೆ ಈ ರೀತಿಯಾದಂಥ ಟ್ರೀಟ್ಮೆಂಟ್, ಅಂದರೆ ಎಕ್ಸಾಕೊನೊಝೋಲ್ 1 ml per liter ಅಂತೆ ಸುಮಾರು 10-15 liter ಈ ರೀತಿ ಮಿಶ್ರಣವಾದಂಥ ದ್ರಾವಣವನ್ನು ಸುತ್ತಲಿನ 10-15 ಗಿಡಗಳಿಗೆ ಹಾಕೋದ್ರಿಂದ ಯಾವುದಾದ್ರೂ ಒಂದು ಪ್ರಮೇಯದಲ್ಲಿ ಈ ಒಂದು ರೋಗ ಆಲ್ರೆಡಿ ಸುತ್ತಮುತ್ತಲಿನ ಗಿಡಗಳಿಗೆ ಹೋಗಿದ್ರೆ ಹರಡಿದ್ರೆ, ಸೊ ಅದನ್ನು ನಾವು ತಡೆಗಟ್ಟಲು ಬಹಳ ಸಹಕಾರಿಯಾಗುತ್ತೆ. ಸೊ ಇವಿಷ್ಟು ಮುಖ್ಯವಾದಂಥ ರೋಗ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲೆಚುಕ್ಕೆ ರೋಗವೂ ಕೂಡ ಕಾಮನ್ ಆಗಿ ನಮಗೆ ಕಂಡುಬರ್ತಾ ಇದೆ. ಎಲೆಚುಕ್ಕೆ ರೋಗ ಈ ಹೆಸರೇ ಹೇಳುವಂತೆ ಎಲೆಗಳ ಮೇಲೆ ವೃತ್ತಾಕಾರದ ಚುಕ್ಕೆಗಳಾಗಿರ್ತವೆ, ಸೊ ನಂತರ ಈ ಚುಕ್ಕೆಗಳು ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆಗೆ ಸೇರ್ಕೊಂಬಿಟ್ಟು ಎಲೆಯೆಲ್ಲ ಒಣಗ್ತಾ ಬರುತ್ತೆ. ಸೊ ಈ ಒಂದು ರೋಗದ ಹತೋಟಿಗೆ ನಾವು ಸಾಫ್ 2 g/L ನಾವು ಸ್ಪ್ರೇ ಮಾಡೋದ್ರಿಂದ ಇದನ್ನು ಹತೋಟಿ ಮಾಡಬಹುದು. ಈ ಎಲೆ ಚುಕ್ಕೆ ರೋಗಗಳ ಪ್ರಮಾಣ ನಮ್ಮ ಈ ಒಂದು ಭಾಗದಲ್ಲಿ ಸ್ವಲ್ಪ ಕಡಿಮೆ, ಕಂಪೇರಿಟಿವ್ಲಿ ಬೇರೆ ಈ ಒಂದು ಮಲೆನಾಡು ಪ್ರದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಭಾಗದಲ್ಲಿ ಕಡಿಮೆ. ಬಟ್ ಯಾವ್ಯಾವ ರೈತರ ಹೊಲಗಳಲ್ಲಿ ಈ ಎಲೆ ಚುಕ್ಕೆ ರೋಗ ಕಂಡು ಬರುತ್ತೆ, ಸೊ ಅಲ್ಲಿ ಸಾಫನ್ನು 2 g/L ಸ್ಪ್ರೇ ಮಾಡೋದ್ರಿಂದ ನಾವು ಅದನ್ನು ಹತೋಟಿ ಮಾಡ್ಬೋದು. ತಾವು ವಿಜ್ಞಾನಿಗಳು ಹೇಳ್ತಿರ್ತಾರೆ ರೈತರಿಗೆ ನೀವು ಬೆಳೆಗಳಲ್ಲಿ ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಬೇಕು ಅಂತಂತೇಳಿ. ಈ ಅಡಿಕೆಯಲ್ಲಿ ಸಮಗ್ರ ರೋಗ ಮತ್ತು ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಅಡಿಕೆ ಗಿಡಕ್ಕೆ ಇನ್ನೊಂದು ಮುಖ್ಯವಾದಂತಹ ಒಂದು ಶಾರೀರಿಕ ರೋಗ ಅಂತಲೇ ಕರಿತೀವಿ. ಅಂದರೆ ಇದು ಯಾವುದೇ ರೀತಿಯಾದಂಥ ರೋಗವೂ ಅಲ್ಲ, ಕೀಟ ರೋಗಗಳಿಂದ ಅಥವಾ ಈ ಬ್ಯಾಕ್ಟೀರಿಯಾ ಆಗಲಿ ಫಂಗಸಿಂದ ಆಗಲಿ ಬರೋಂಥ ರೋಗ ಅಲ್ಲ, ಅಥವಾ ಕೀಟಗಳಿಂದ ಬರುವಂಥ ರೋಗ ಅಲ್ಲ. ಅಂಥದ್ದು ಇನ್ನೊಂದು ಪ್ರಮುಖ ರೋಗ ಅಂತಂದರೆ ಅಂದರೆ ರೋಗ ಅಂತಲೇ ನಾವು ಇದನ್ನ ಹೇಳ್ತಿದ್ದೀವಿ, ಬಟ್ ಅದು ಯಾವುದೇ ರೀತಿಯಾದಂತಹ ಒಂದು ಡಿಸೀಸಿಂದ ಬರೋದೇ ಇಲ್ಲ, ಆರ್ಗನಿಸಮ್ಸಿಂದ ಬರೋದಿಲ್ಲ. ಅದು ಯಾವುದಪ್ಪ ಅಂದರೆ ಇಡಿಮುಂಡಿಗೆ ಅಂತಂದು. ಇಡಿಮುಂಡಿಗೆ ಇದು ಕಾಮನ್ ಆಗಿ ನಮ್ಮ ಎಲ್ಲ ಈ ಒಂದು ಮೈದಾನ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಮುಂಚೆ ಭತ್ತದ ಗದ್ದೆಗಳನ್ನು ಮಾಡಿ ತದನಂತರದಲ್ಲಿ ಅಡಿಕೆ ತೋಟಗಳನ್ನೆಲ್ಲಾಗಿ ಮಾಡಿದರೆ, ಸೊ ಅಲ್ಲಿ ಈ ಒಂದು ಇಡಿಮುಂಡಿಗೆ ಪ್ರಾಬ್ಲಮ್ಮು ಒಂದು ಭಾಳ ಯಥೇಚ್ಛವಾಗಿ ಕಂಡುಬರುತ್ತೆ. ಅದು ಮುಖ್ಯವಾಗಿ ಇಡಿಮುಂಡಿಗೆ ಏನಕ್ಕೆ ಬರುತ್ತೆ ಅಂತಂದರೆ ಅದಕ್ಕೆ ಹಲವಾರು ರೀಸನ್ಸ್ ಇದ್ದಾವೆ. ಮೊದಲನೇದಾಗಿ ಯಾವ ತೋಟ ಕಪ್ಪು ಮಣ್ಣಲ್ಲಿರುತ್ತೆ, ನೀರು ಎಲ್ಲಿ ಬಸಿದು ಹೋಗೋದಿಲ್ಲ, ಗಾಳಿಯ ಪ್ರಮಾಣ ಎಲ್ಲಿ ಬೇರುಗಳಿಗೆ ಕಡಿಮೆ ಆಗುತ್ತೆ, ಸೊ ಅಲ್ಲಿ ಈ ಒಂದು ಇಡಿಮುಂಡಿಗೆ ಬರುತ್ತೆ. ಸೊ ಎರಡನೇದಾಗಿ ಯಾರ್ಯಾರು ಕೆರೆಗೋಡು ಮಣ್ಣನ್ನು ಏರಿಸಿರ್ತಾರೆ. ಹಿಂಗೆ ಅಂತಂದರೆ ಈ ಹಳ್ಳಿ ಕಡೆ ಅಂದರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಣ್ಣು ಒಡ್ಸೋವಂಥ ಒಂದು ಕಾರ್ಯ ಪ್ರತಿ ವರ್ಷ ಸ್ಪೆಷಲಿ ಬೇಸಿಗೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಮಳೆಗಾಲ ಬರೋ ವರ್ಷತಿಗೆ ತಮ್ಮ ತಮ್ಮ ತೋಟಗಳಿಗೆಲ್ಲ ಕೆರೆಗೋಡು ಮಣ್ಣನ್ನು ಏರಿಸೋದು ಒಂದು ಟ್ರೆಡಿಷನಲ್ ಮೆಥಡ್ ಆಗಿಬಿಟ್ಟಿದೆ. ಅದೊಂದು ಸಾಂಪ್ರದಾಯಿಕವಾಗಿ ಅದು ಬೆಳೆದು ಬಂದಿದೆ. ಈ ರೀತಿ ಎಲ್ಲೆಲ್ಲಿ ಕೆರೆಗೋಡು ಮಣ್ಣನ್ನು ತಮ್ಮ ಪ್ರದೇಶಗಳಿಗೆ ಹಾಕ್ಸಿರ್ತಾರೆ ಅಲ್ಲೂ ಕೂಡ ನಾವು ಇಡಿಮುಂಡಿಗೆಯನ್ನು ಕಾಣ್ಬೋದು. ಸೊ ಅದ್ರ ಜೊತೆಗೆ ಎಲ್ಲಿ ರಿಪೀಟೆಡ್ ಕಲ್ಟಿವೇಷನ್ಸ್ ಅಂತ ಏನು ಕರಿತೀವಿ ಅಂದರೆ ಎವಿ ಇಂಪ್ಲಿಮೆಂಟ್ಸಿಂದ ನಾವು ಟ್ರ್ಯಾಕ್ಟ್ರಿಂದ ಏರಳವಾಗಿ ರೋಟ್ರಿ ಹೊಡೆಯೋದಾಗಲಿ ಕಲ್ಟಿವೇಟರ್ ಹೊಡೆಯೋದಾಗಲಿ ಅಥವಾ ಹೊಲಗಳ ಮಧ್ಯೆ ಫ್ಲೋ ಡೀಪ್ ಫ್ಲೋಯಿಂಗ್ ಎಲ್ಲಿ ಮಾಡ್ತಾರೆ, ಸೊ ಅಲ್ಲೂ ಕೂಡ ಈ ಒಂದು ಇಡಿಮುಂಡಿಗೆ ಪ್ರಾಬ್ಲಮ್ ಬರುತ್ತೆ. ಈ ಒಂದು ಇಡಿಮುಂಡಿಗೆ ಪ್ರಾಬ್ಲಮ್ನ ನಾವು ನಿರ್ವಹಣೆ ಮಾಡಲು ಅನೇಕ ಕಾರ್ಯಗಳಿದ್ದಾವೆ. ಸೊ ನಾನು ಮೊದಲೇ ಹೇಳಿದಂತೆ ಇದು ಯಾವುದೇ ರೀತಿ ಕೀಟ ಅಥವಾ ರೋಗಾಣುವಿನಿಂದ ಬರುವಂತಹ ಒಂದು ಪ್ರಾಬ್ಲಮ್ ಅಲ್ಲ. ಸೊ ಇದು ಮಣ್ಣಿನಲ್ಲಿ ಶಾರೀರಿಕ ವ್ಯತ್ಯಾಸ ಆದಾಗ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ತೊಂದರೆ. ಸೊ ಈ ತೊಂದರೆಗೆ ನಾವು ಏನು ನಿರ್ವಹಣೆ ಮಾಡ್ಬೋದು ಅಂದರೆ ಒಂದು ಸಮಗ್ರ ನಾವು ಪೋಷಕಾಂಶಗಳ ನಿರ್ವಹಣೆ ಮತ್ತು ಸಮಗ್ರವಾಗಿ ನಾವು ನೀರು ಮತ್ತು ಗೊಬ್ಬರವನ್ನು ಕೊಡೋದ್ರ ಮುಖಾಂತರ ನಮ್ಮ ಕಲ್ಚರಲ್ ಪ್ರಾಕ್ಟೀಸ್ ಅಂತ ಏನು ಕರಿತೀವಿ ಸಮಗ್ರ ಒಳ್ಳೆ ರೀತಿಯಾದಂಥ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಹೋದ್ರ ಮುಖಾಂತರ ಇದನ್ನು ನಾವು ಹತೋಟಿಗೆ ತರ್ಬೋದು. ಅದರಲ್ಲಿಂದ ಮೊದಲನೇದಾಗಿ ಎಲ್ಲೆಲ್ಲಿ ಯಾರ್ಯಾರು ಈ ಒಂದು ಭತ್ತದ ಗದ್ದೆ ಆಗಿರ್ತಕ್ಕಂಥವನ್ನ ಅಡಿಕೆ ತೋಟ ಮಾಡಿ ಎಲ್ಲಿ ಕಪ್ಪು ಮಣ್ಣಿರುತ್ತೆ, ಸೊ ಅಂಥವರು ನೀರು ಬಸಿದು ಹೋಗುವ ರೀತಿಯಲ್ಲಿ ಒಂದು ಮಾಡಿಕೊಳ್ಳೋದು ಪ್ರಮುಖವಾಗಿ ಬೇಕಾಗಿದೆ. ನೀರು ಬಸಿದು ಹೋಗಕ್ಕೆ ಏನು ಮಾಡ್ಬೋದು ಅಂದರೆ ಎರಡು ಸಾಲುಗಳ ಮಧ್ಯೆ ಒಂದರಂತೆ ಬಸಿಗಾಲುವೆಗಳನ್ನು, ಈ ಬಸಿಗಾಲುವೆ ಯಾವ ರೀತಿ ಇರಬೇಕು ಅಂದರೆ 2.5 ಅಷ್ಟು ಆಳವಾಗಿರಬೇಕು ಮತ್ತು 1 ಅಗಲ ಇರಬೇಕು. ಸೊ ಇದು ಯಾವ ರೀತಿ ಅಂದರೆ ಈ ತೋಟದಲ್ಲೇ ಮಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾದಾಗ, ಸೊ ಆ ಹೆಚ್ಚಾದಂತಹ ನೀರಿನ ಅಂಶ ಈ ಕಾಲುವೆಗೆ ಬರೋಂಥ ಒಂದು ಕೆಲಸ ಆಗಬೇಕು. ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನಪ್ಪ ಅಂತಂದರೆ, ಸೊ ಯಾವಾಗ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಅಂಶ ಹೆಚ್ಚಾಗಿರೋಂಥ ಅಂಶ ಈ ಕಾಲುವೆಗೆ ಬರುತ್ತೆ, ಸೊ ಆವಾಗ ಅಲ್ಲಿ ಗಾಳಿಯ ಪೂರೈಕೆ ಚೆನ್ನಾಗುತ್ತೆ. ಸೊ ಗಾಳಿಯ ಪೂರೈಕೆ ಚೆನ್ನಾಗಾದಾಗ ಆಟೋಮೆಟಿಕಲಿ ಈ ಒಂದು ನಮಗೇನು ಇಡಿಮುಂಡಿಗೆ ಅಂತ ಏನು ಕರಿತೀವಿ ಈ ಒಂದು ಪ್ರಾಬ್ಲಮ್ಮು ನಮಗೆ ಬರೋದಿಲ್ಲ. ಇದು ಒಂದು ರೀತಿಯಾದಂಥ ಮ್ಯಾನೇಜ್ಮೆಂಟು. ಸೊ ಎರಡನೇದಾಗಿ ಏನು ಮಾಡ್ಬೋದು ಅಂತಂದರೆ ಈ ಆದಷ್ಟು ನಾವು ತೋಟಗಳ ಮಧ್ಯೆ ಎವಿ ಇಂಪ್ಲಿಮೆಂಟ್ಸಿಂದ ನಾನು ಮುಂಚೆನೆ ಹೇಳಿದೆ ರೋಟ್ರಿ ಮತ್ತು ಕಲ್ಟಿವೇಟ್ರಿ ಇಂಥವನ್ನು ನಾವು ಉಳುಮೆ ಮಾಡುವುದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಆಳವಾದ ಉಳುಮೆಯನ್ನು ನಾವು ಮಾಡೋವಂಥ ಅವಶ್ಯಕತೆ ನಮ್ಮ ಅಡಿಕೆ ತೋಟದಲ್ಲಿ, ಅದು ಸ್ಪೆಷಲಿ ಮೈದಾನ ಪ್ರದೇಶಗಳಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ಅದ್ರ ಜೊತೆಗೆ ಮಲ್ಚಿಂಗ್ ಕ್ರಾಪ್ಸ್ ಅಂತಂದು ನಾವು ಡಯಂಚ ಮತ್ತು ಸೆಣಬನ್ನು ಕೂಡ ಬೆಳೆಯೋದ್ರ ಮುಖಾಂತರನೂ ಕೂಡ ಈ ಒಂದು ಇಡಿಮುಂಡಿಗೆ ರೋಗವನ್ನು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಬೇವಿನ ಹಿಂಡಿ ಮತ್ತು ಚೆನ್ನಾಗಿ ಈ ಕೊಟ್ಟಿಗೆ ಗೊಬ್ಬರವನ್ನು ಕೊಡೋದ್ರ ಮುಖಾಂತರ ನಮಗೇನು ಈ ಒಂದು ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಕರಿತೀವಿ, ಸೊ ಅದರ ಪ್ರಮಾಣವನ್ನು ನಾವು ಹೆಚ್ಚು ಮಾಡಿದೆ ಅದರಲ್ಲಿ, ಸೊ ಇಡಿಮುಂಡಿಗೆ ಪ್ರಮಾಣವನ್ನು ಕೂಡ ಒಂದು ನಾವು ತಡೆಗಟ್ಟಕ್ಕೆ ಅದು ಒಂದು ಒಳ್ಳೆಯಾದಂಥ ಒಂದು ಪೂರಕ ಅಂಶ. ಸೊ ಅದರ ಜೊತೆಗೆ ನಾವು ಈ ಗಿಡಗಳ ಮಧ್ಯೆ ನಾವು ದ್ವಿದಳ ಧಾನ್ಯಗಳನ್ನು ಅಂತ ಏನು ಕರಿತೀವಿ ಅವರೆ ತೊಗರಿ ಉರುಳಿ ಇಂತಹ ಒಂದು ಬೆಳೆಗಳನ್ನು ಬೆಳೆದಾಗ, ಸೊ ಅದಕ್ಕೆ ಸಮಗ್ರವಾದಂತಹ ಒಂದು ಪೋಷಕಾಂಶಗಳ ನಿರ್ವಹಣೆ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತಂದರೆ ಎಲ್ಲೆಲ್ಲಿ ಈ ಮಣ್ಣು ಅತ್ಯಂತ ಗಟ್ಟಿಯಾಗಿರುತ್ತೆ ಹಾರ್ಡಾಗಿರುತ್ತೆ, ಸೊ ಅಂಥ ಮಣ್ಣನ್ನು ಉದುರು ಆಗಿ ಮಾಡಲು ಈ ಒಂದು ದ್ವಿದಳ ಧಾನ್ಯಗಳು ಸಹಾಯಕಾರಿಯಾಗುತ್ತವೆ. ಮತ್ತೊಂದು ಏನಪ್ಪ ಅಂದರೆ ಈ ದ್ವಿದಳ ಧಾನ್ಯಗಳು ಬೆಳೆಯೋದ್ರಿಂದ ಲೆಗ್ಯುಮಿನಸ್ ಪ್ಲಾಂಟ್ಸ್ ಆಗಿರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತವೆ, ಮಣ್ಣಿಗೆ ಇವು ಗೊಬ್ಬರವನ್ನು ಕೂಡ ಪೂರೈಸಲು ಇವು ಸಹಕಾರಿಯಾಗುತ್ತವೆ. ಮಣ್ಣಿಗೆ ಗೊಬ್ಬರವನ್ನು ಪೂರೈಸೋದ್ರಿಂದ ಅಡಿಗೆ ಗಿಡಕ್ಕೂ ಕೂಡ ಅದು ಕಂತಾಗುತ್ತದೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇಡಿಮುಂಡಿಗೆ ರೋಗವನ್ನು ತಡೆಗಟ್ಟಬೋದು. ಅದರ ಜೊತೆಗೆ ಕೆಲವರು ರೈತರಲ್ಲಿ ತಪ್ಪು ಕಲ್ಪನೆ ಇದೆ, ಏನಪ್ಪ ಅಂದರೆ ನಾವು ಹೆಚ್ಚಾಗಿ ನೀರು ಬಿಟ್ಟರೆ ನಾವು ಯಾವಾಗಲೂ ಅಡಿಕೆ ಗಿಡಕ್ಕೆ ನೀರು ಬಿಡ್ತಾನೆ ಇರಬೇಕು, ಹಂಗಾದರೆ ಉತ್ತಮವಾದ ಇಳುವರಿಯನ್ನು ಪಡಿಬೋದು ಅಂತಂದು. ಸೊ ರೈತ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಇನ್ನೊಂದು ಮನವಿಯನ್ನು ಮಾಡ್ಕೊಳ್ತೇನೆ. ನೀವು ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀರು ಬಿಡೋಂಥ ಅವಶ್ಯಕತೆ ಇರೋದಿಲ್ಲ. ಆಯಾ ಮಣ್ಣಿಗೆ ಗುಣಧರ್ಮವನ್ನು ನೋಡ್ಕೊಂಬಿಟ್ಟು ನೀವು ನೀರನ್ನು ಕೊಡೋಂಥ ಕೆಲಸನ ಮಾಡಿದರೆ ಸೊ ಇಡುಮುಂಡಿಗೆಯನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಾನು ಮುಂಚೆನೇ ಒಂದು ಕೊಳೆ ರೋಗ ಅಂತ ಹೇಳಿದೆ. ಸೊ ಅದ್ರ ಪ್ರಮಾಣವೂ ಕೂಡ ಎಲ್ಲೆಲ್ಲಿ ವಾಟರ್ ಲಾಗ್ಡ್ ಕಂಡೀಷನ್ ಅಂತ ಕರಿತೀವಿ. ಸೊ ಕೆಲವರೆಲ್ಲ ಆಯಿ ನೀರು ಬಿಡೋದ್ರಿಂದ ತೋಟದಲ್ಲಿ ನೀರು ನಿಂತಂತಾಗುತ್ತೆ. ಸೊ ಇದರಿಂದ ಕೊಳೆ ರೋಗನೂ ಬರುತ್ತೆ, ಜೊತೆಗೆ ಇಡುಮುಂಡಿಗೆ ಪ್ರಾಬ್ಲಮ್ ಕೂಡ ಹೆಚ್ಚಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಹತೋಟಿ ಕ್ರಮಗಳನ್ನು ಮಾಡಿದರೆ ಇಡುಮುಂಡಿಗೆಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಎಲ್ಲ ಈ ಒಂದು ಅಡಿಕೆ ಬೆಳೆಯಲ್ಲಿ ಸಮಗ್ರ ಕೀಟ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ಏನಪ್ಪ ಅಂತಂದರೆ ನಾವು ಟೈಮಿಗೆ ತಕ್ಕನಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕೊಡೋದ್ರ ಮುಖಾಂತರ ನಾವು ಕೆಲವೊಂದು ಕೀಟಗಳ ಪ್ರಮಾಣವನ್ನು ಕೂಡ ಕಡಿಮೆ ಮಾಡೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಕೂಡ ಅವಶ್ಯಕತೆ ಇರುತ್ತೆ. ಸೊ ಅದೇ ರೀತಿ ನಾವು ಕಲ್ಟಿವೇಷನ್ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ, ನಾವು ಬೇಸಾಯ ಕ್ರಮಗಳನ್ನು ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ನಾವು ಈ ಒಂದು ಕೀಟ ಮತ್ತು ರೋಗಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು, ಮತ್ತು ಅನೇಕ ಮಣ್ಣಿನ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕೂಡ ನಾವು ತಡೆಗಟ್ಬೋದು ಅಂತಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯದು ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಅಂದರೆ ಅಡಿಕೆಯಲ್ಲಿ ಯಾವ ರೀತಿಯ ಕೀಟಗಳು ಬರ್ತವೆ, ಯಾವ ರೋಗಗಳು ಬರ್ತವೆ, ಅವುಗಳ ಒಂದು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ. ಯಾಕಂದರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಅಡಿಕೆ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ, ಇನ್ನೂ ಮುಂದೆ ಇನ್ನೂ ಜಾಸ್ತಿ ಆಗುವಂಥ ಲಕ್ಷಣಗಳಿದ್ದಾವೆ. ಕಾರಣ ಅದಕ್ಕೆ ಒಳ್ಳೆಯ ಧಾರಣೆ ಸಿಗೋದು, ಅದ್ರ ಜೊತೆಗೆ ನಿರ್ವಹಣೆ ಕಡಿಮೆ, ಖರ್ಚು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನನಗೂ ಕೂಡ ಈ ಒಂದು ಅಡಿಕೆ ಬೆಳೆ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲು ಅನುವು ಮಾಡಿಕೊಟ್ಟಂತಹ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ಅಡಿಕೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಬಿಸಿದ್ದಣ್ಣ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಸಜ್ಜೆ, ಪ್ರಭೇದ ಹೈಬ್ರಿಡ್, ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,966, ಕಡಲೆಕಾಳು ಕನಿಷ್ಠ 4,690, ಗರಿಷ್ಠ 4,741, ಹರಳು ಬೀಜ ಗರಿಷ್ಠ ಮತ್ತು ಕನಿಷ್ಠ 6,871, ಅಲಸಂದೆ ಕನಿಷ್ಠ 3,500, ಗರಿಷ್ಠ 6,152, ನೆಲಗಡಲೆ ಪ್ರಭೇದ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,589, ಗರಿಷ್ಠ 7,049, ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 3,641, ಜೋಳ ಕನಿಷ್ಠ ಮತ್ತು ಗರಿಷ್ಠ 2,121, ನವಣೆ 2,512, ರಾಗಿ ಕನಿಷ್ಠ 1,111, ಗರಿಷ್ಠ 2,000, ಸೂರ್ಯಕಾಂತಿ ಹೈಬ್ರಿಡ್ಡು ಕನಿಷ್ಠ 6,029, ಗರಿಷ್ಠ 8,669, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 3,639. ಹಲೋ ಬ್ರದರ್, ಇನ್ನು ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಅಡಿಕೆ ಪ್ರಭೇದ ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 45,629, ಗರಿಷ್ಠ 46,069, ಪ್ರಭೇದ ಬೆಟ್ಟೆ ಕನಿಷ್ಠ 36,439, ಗರಿಷ್ಠ 36,889, ಕೆಂಪುಗೋಟು ಕನಿಷ್ಠ 30,609, ಗರಿಷ್ಠ 31,010, ರಾಶಿ 45,119, 45,559, ಪ್ರಭೇದ DCH 2,500, ಗರಿಷ್ಠ 10,096. ಇನ್ನು ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಅಡಿಕೆ ಪ್ರಭೇದ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,039, ಗರಿಷ್ಠ 45,969, ಮೆಣಸು ಕರಿಮೆಣಸು 44,000, ಗರಿಷ್ಠ 52,119. ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ, ಮೊದಲು LIC. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,080, ಗರಿಷ್ಠ 2,411. ಜಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,709. ಹರಪನಹಳ್ಳಿ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆಯಲ್ಲಿ ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 1,860, ಗರಿಷ್ಠ 1,950. ಹಾಗೆ ಹರಿಹರ ಕೃಷಿ ಮಾರುಕಟ್ಟೆಯಿಂದ ಧಾರಣೆಯಲ್ಲಿ ಭತ್ತ ಪ್ರಭೇದ ಸೋನ ಕ್ವಿಂಟಾಲ್ಗೆ ಕನಿಷ್ಠ 1,950, ಗರಿಷ್ಠ 1,950. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದೀಗ ಕೇಳಿ ಒಂದು ಜನಪದ ಗೀತೆಯನ್ನು. ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖನೆ ಗರ್ಭ ಶ್ರೀಗಣನಾಥ ಇಲ್ಲಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಆಡಿದವರ ಮನವಾಬಲ್ಲೆ ನೀಡಿದವರ ನಿಜವಾಬಲ್ಲೆ ಸಿದ್ದಯ್ಯ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಮಡಿಕೇರಿ ತಾಲೂಕು